ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಮ್ಮೆಲ್ಲರಿಗೆ ಪ್ರಮುಖವಾಗಿರುವ ವಿಷಯಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದೇ ತಿಂಗಳಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಸ್ತಾಪಿಸಬೇಕೆಂದು ನೀವು ಬಯಸುತ್ತೀರಾ? ಹಾಗಾದರೆ ಆ ವಿಷಯಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ಹೇಗೆ ಅಂತೀರಾ? ನಿಮ್ಮ ಸಲಹೆಗಳನ್ನು ಮನ್ ಕಿ ಬಾತ್ ಓಪನ್ ಫೋರಂನಲ್ಲಿ ಹಂಚಿಕೊಳ್ಳಿ ಅಥವಾ 1800 11 7800 ಟೋಲ್ ಫ್ರೀ ನಂಬರ್ ಡಯಲ್ ಮಾಡಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ರೆಕಾರ್ಡ್ ಮಾಡಿ ಸಂದೇಶವನ್ನು ರವಾನಿಸಬಹುದು. ಅಥವಾ 1922 ಈ ಸಂಖ್ಯೆಗೆ ಮಿಸ್ ಕಾಲ್ ನೀಡಿ ಎಸ್ಎಂಎಸ್ ಮೂಲಕ ಬರುವ ಲಿಂಕ್ ಅನ್ನು ಅನುಸರಿಸಿ ಸಲಹೆಗಳನ್ನು ಕಳುಹಿಸಬಹುದು. ಬನ್ನಿ, ನಿಮ್ಮ ಸಲಹೆಗಳು ದೇಶದ ಜನತೆಗೆ ಸ್ಫೂರ್ತಿಯಾಗಲಿ, ಮಾಹಿತಿ ವಿನಿಮಯಕ್ಕೆ ದಾರಿಯಾಗಲಿ. ತಪ್ಪದೇ ಕೇಳಿ ಆಕಾಶವಾಣಿ ದೇಶದ ಜನಪ್ರಿಯ ವಾಹಿನಿಯಲ್ಲಿ ಆಗಸ್ಟ್ 28ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51. ಜನಪದ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ರೇಷ್ಮೆ ಹುಳುಗಳನ್ನು ಸಾಕಾಣೆ ಮಾಡುವಾಗ ರೋಗಗಳನ್ನು ತಡೆಗಟ್ಟಲು ಜ್ವರದಿಂದ ಎದ್ದ ಹುಳುಗಳಿಗೆ ಶಿಫಾರಸು ಮಾಡಿದ ಹಾಸಿಗೆ ಸೋಂಕು ನಿವಾರಕಗಳನ್ನು ಕಡ್ಡಾಯವಾಗಿ ಧೂಳೀಕರಿಸಬೇಕು. ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಪ್ರತಿ ಬೆಳೆ ಮಾಡುವಾಗ 2 ಬಾರಿ ಮನೆಯನ್ನ ಡೆಟಾಲ್ ಅಥವಾ ಬ್ಲೀಚಿಂಗ್ ಪುಡಿ ಅಥವಾ ಅಸ್ತ್ರ ಸೋಂಕು ನಿವಾರಕದಿಂದ ಸೋಂಕು ನಿವಾರಣೆ ಮಾಡಬೇಕು. ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸೋಣ ಮಿಡಗಲ್ ದಿನಿಯ ಗುಂಡಮ್ಮ, ನಾಗಮ್ಮ ಹಾಗೂ ಸಂಗಡಕರಿಂದ ಕೆರೆ ಕುರಿತು ಹಾಡುಗಳನ್ನ. ಕೆರೆ ಕಟೆ ಕ್ಯಾಂಬೈದಾಯೆ ಗೌಡರೆ ಅಸೋಯ್, ಕ್ಯಾಂಬೈದಾಯೆ ಗೌಡರೆ ಅಸೋಯ್, ಕೆರೆ ಕಟೆ ಕ್ಯಾಂಬೈದಾಯೆ ಗೌಡರೆ ಸೋಯ್, ಕ್ಯಾಂಬೈದಾಯೆ ಗೌಡರೆ ಕೆರವಳಗ ನೀರೆಲ್ಲ ಕೊರವೇ ಸೋಯ್, ಕೆರವಳಗ ನೀರೆಲ್ಲ ಕೊರವೇ ಸೋಯ್, ಕ್ಯಾಂಬೈದಾಯೆ ಗೌಡರ ಕೆರವಳಗ ನೀರೆಲ್ಲ ಕೊರವೇ ಸೋಯ್, ಕೆರವಳಗ ನೆರೆಲ್ಲ ಗುರುವೇನ ಕೇಳೋಗಮ್ಮ ಸೋಯ್, ಗುರುವೇನ ಕೇಳೋಗಮ್ಮ ಸೋಯ್, ಕೆರವಳಗ ನೆರೆಲ್ಲ ಗುರುವೇನ ಕೇಳೋಗಮ್ಮ ಸೋಯ್, ಗುರುವೇನ ಕೇಳೋಗಮ್ಮ ಗುರುವಿನ ಎಳಂದಾರೆ ದೊಡ್ಡ ಸೊಸಿನ ಕೊಡಂದಾಳೆ ಸೋಯ್, ದೊಡ್ಡ ಸೊಸಿನ ಕೊಡಂದಾಳೆ ಸೋಯ್, ಗುರುವಿನ ಕೇಳಂದಾರೆ ದೊಡ್ಡ ಸೊಸಿನ ಕೇಳಂದಾರೆ ಸೋಯ್, ದೊಡ್ಡ ಸೊಸಿನ ಕೇಳಂದಾರೆ ದೊಡ್ಡ ಸಸಿನ ಕೊಡಂದಾಳೆ ದೊಡ್ಡ ಸ್ಥಾನ ಯಾರೆಲ್ಲ ಗುರುವೇ ಸೋಯ್, ದೊಡ್ಡ ಸ್ಥಾನ ಯಾರೆಲ್ಲ ಗುರುವೇ ಸೋಯ್, ದೊಡ್ಡ ಸಸಿನ ಕೇಳಂದಾರೆ ದೊಡ್ಡ ಸ್ಥಾನ ಮಾಡೋರಿಲ್ಲ ಸೋಯ್, ದೊಡ್ಡ ಸ್ಥಾನ ಮಾಡೋರಿಲ್ಲ ಸೋಯ್, ಕೆರೆ ಕಟ್ಟೆ ಕೆರೆ ಕಟ್ಟೆ ಕ್ಯಾಂಬೈದಾಯೆ ಗೌಡರೆ ಸೋಯ್, ಕ್ಯಾಂಬೈದಾಯೆ ಗೌಡರೆ ಸೋಯ್, ಕೆರೆ ಕಟ್ಟೆ ಕೆರೆ ಕಟ್ಟೆ ಕ್ಯಾಂಬೈದಾಯೆ ಗೌಡರೆ ಸೋಯ್, ಕ್ಯಾಂಬೈದಾಯೆ ಗೌಡರೆ ಸೋಯ್, ಕ್ಯಾಂಬೈದಾಯೆ ಗೌಡರೆ ಕೆರೆ ಒಳಗ ನೀರೆಲ್ಲ ಗುರವೇ ಸೋಯ್, ಕೆರೆ ಒಳಗ ನೀರೆ ಎಲ್ಲ ಗುರವೇ ಸೋಯ್ ಕೆರೆ ಒಳಗ ನೀರೆಲ್ಲ ಗುರುವೇ ಸೋಯ್ ಕೆರೆ ಒಳಗ ನೀರೆಲ್ಲ ಗುರುವೇ ಸೋಯ್ ಕೆರೆ ಒಳಗ ನೀರೆಲ್ಲ ಗುರುವೇ ಸೋಯ್ ಗುರವೇನ ಕೇಳೋಗಮ್ಮ ಗುರವೇನ ಕೇಳೋಗಮ್ಮ ಸೋಯ್ ಕೆರೆ ಒಳಗ ನೀರಿಲ್ಲದರೆ ಗುರವೇನ ಕೇಳೋಗಮ್ಮ ಸೋಯ್ ಗುರವೇನ ಕೇಳೋಗಮ್ಮ ಸೋಯ್ ಗುರವೇನ ಹೇಳಂದಾರೆ ನಡವ ಸಸ್ಯನ ಕೊಡಂದಾಳೆ ಸೋಯ್ ನಡವ ಸಸ್ಯನ ಕೊಡಂದಾಳೆ ಸೋಯ್ ಗುರವೇನ ನಡವ ಸಸಿನ ಕೊಡಂದಾರೆ ನಡಸ್ತಾನ ಯಾರೆಲ್ಲ ಗುರುವೇ ಸೋಯ್ ನಡಸ್ತಾನ ಯಾರೆಲ್ಲ ಗುರುವೇ ಸೋಯ್ ನಡವ ಸಸಿನ ಕೊಡಂದಾರೆ ನಡಸ್ತಾನ ಮಾಡವ್ರ ಇಲ್ಲೇ ಸೋಯ್ ನಡಸ್ತಾನ ಮಾಡವ್ರ ಇಲ್ಲೇ ಕೆರೆ ಕಟ್ಟ ಕೆರೆ ಕಟ್ಟ ಕ್ಯಾಂಬಾಯ್ದಾಯ ಗೌಡರೆ ಸೋಯ್ ಕ್ಯಾಂಬಾಯ್ದಾಯ ಗೌಡರೆ ಸೋಯ್ ಕೆರೆ ಕಟ್ಟ ಕೆರೆ ಕಟ್ಟ ಕ್ಯಾಂಬಾಯ್ದಾಯ ಗೌಡರೆ ಸೋಯ್ ಕ್ಯಾಂಬಾಯ್ದಾಯ ಗೌಡರೆ ಸೋಯ್ ಕೆರೆ ಒಳಗ ನೀರಿಲ್ಲದರೆ ಗುರವೇನ ಕೇಳೋಗಮ್ಮ ಸೋಯ್ ಗುರವೇನ ಕೇಳೋಗಮ್ಮ ಸೋಯ್ ಕೆರೆ ಒಳಗ ನೀರಿಲ್ಲದರೆ ಗುರವೇನ ಕೇಳೋಗಮ್ಮ ಸೋಯ್ ಗುರವೇನ ಕೇಳೋಗಮ್ಮ ಸೋಯ್ ಗುರವೇನ ಹೇಳಂದಾರೆ ಸಣ್ಣ ಸಸ್ಯನ ಕೊಟ್ಟಾರವರೆ ಸೋಯ್ ಸಣ್ಣ ಸಸಿನ ಕೊಟ್ಟಾರವರೆ ಸೋಯ್ ಗುರವೇನ ಕೇಳಂದಾರೆ ಸಣ್ಣ ಸಸಿನ ಕೊಟ್ಟಾರವರೆ ಸೋಯ್ ಸಣ್ಣ ಸಸಿನ ಕೊಟ್ಟಾರವರೆ ಸೋಯ್ ಅವರತ್ತೆ ಅವರ ಮಾವ ಕೆರೆ ಕಟ್ಟಿಗೆ ಕೊಟ್ಟಾರವರೆ ಸೋಯ್ ಕೆರೆ ಕಟ್ಟಿಗೆ ಕೊಟ್ಟಾರವರೆ ಸೋಯ್ ನಮ್ಮತ್ತೆ ನನ್ನ ಮಾವ ಬ್ಯಾರೋಗೋವಂತಾರಮ್ಮ ಸೋಯ್ ಬ್ಯಾರೋಗೋವಂತಾರಮ್ಮ ಸೋಯ್ ನಮ್ಮತ್ತೆ ನಮ್ಮ ಮಾವರೇ ಬ್ಯಾರೋಗೋವಂತಾರಮ್ಮ ಸೋಯ್ ಬ್ಯಾರೋಗೋವಂತಾರಮ್ಮ ಸೋಯ್ ಬ್ಯಾರೋಗೆ ಬೇಸಾಯ್ತಮ್ಮ ಸಿರ ಕುಬಸಾನ ತರತೀನೆ ಸೋಯ್ ಸಿರ ಕುಬಸಾನ ತರತೀನೆ ಸೋಯ್ ಗಾರೈತೆ ಬೇಸಾಯ್ತಮ್ಮ ಸಿರ ಕುಬಸಾನ ತರತೀನೆ ಸೋಯ್ ಸಿರ ಕುಬಸಾನ ತರತೀನೆ ಸೋಯ್ ನಮ್ಮತ್ತೆ ನನ್ನ ಮಾವ ಬ್ಯಾರೋಗೋವಂತಾರಪ್ಪ ಸೋಯ್ ಮಿಡ್ಗಲ್ ದಿನಿಯ ಗುಂಡಮ್ಮ ನಾಗಮ್ಮ ಹಾಗೂ ಸಂಗಡಿಗರಿಂದ ಕೆರೆ ಕುರಿತು ಹಾಡುಗಳನ್ನು ಕೇಳಿದರೆ ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು. ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು.